ತಂತ್ರಜ್ಞಾನ ಸಮಾವೇಶಕ್ಕೆ ತೆರೆ, 9 ಸಂಸ್ಥೆಗಳ ಜೊತೆ ಒಡಂಬಡಿಕೆ ಹಾಗೂ ಶಾಲಾ ಮಕ್ಕಳಲ್ಲಿ ಓದುವ ಅಭ್ಯಾಸ ಹೆಚ್ಚಿಸಲು ಈ ಲೈಬ್ರರಿ ಸ್ಥಾಪನೆ, ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನು ಮುಂದೆ ದೇಶಭಕ್ತಿ ಗೀತೆ. ಅದಕ್ಕೂ ಮುನ್ನ, ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್. ಪ್ರಧಾನಮಂತ್ರಿ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ಧೂಮ್ರಪಾನ್ ಕರ್ನೆಸೆ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೆ COVID-19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೆ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೆ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೆ. ಅಧಿಕ ಜಾನಕಾರಿ ಔರ್ ಮದದ್. ವಿಶ್ವಾಸ್ ಸಬ್ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov ಮುಖಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.my ಕೃಷಿ ರಂಗ ಆಯ್ದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ, ಬಿಕೆ ಸುಮಿತ್ರ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಡಲೆ ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕ, ಒಂದು ದ್ವಿದಳ ಧಾನ್ಯದ ಬೆಳೆ, ಈ ಬೆಳೆಯನ್ನು ನಾವು ಹಿಂಗಾರಿನಲ್ಲೇ ಹೆಚ್ಚಾಗಿ ಬೆಳ್ಕೊಳ್ತೀವಿ. ತಾವಿವತ್ತು ಈ ಕಡಲೆಯಲ್ಲಿರುವಂತಹ ಸುಧಾರಿತ ತಳಿಗಳು, ಬೇಳೆಕಾಳು ಬೆಳೆಯಲ್ಲಿ ಕಡಲೆಯು ಮುಖ್ಯ ಬೆಳೆಯಾಗಿ ಬೆಳೀತೇವೆ ಸರ್. ಹೌದು, ನಮ್ಮ ಭಾರತದಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಬೇಳೆಕಾಳುಗಳಿಗೆ ಅದು ಸಾಕಷ್ಟು ಈ ಕಡಲೆಕಾಳು ನಮಗೆ ಪೂರೈಸುತ್ತದೆ. ಹೌದು, ಇನ್ನೊಂದು ಪ್ರಾಮುಖ್ಯತೆ ಅಂತಂದ್ರೆ ಮಣ್ಣಿನ ಫಲವತ್ತತೆ. ನಾವು ಕಡಲೆ ಬೆಳೆ ಬೆಳೆದಾಗ ಈ ಒಂದು ಕಡಲೆ ಬೆಳೆಯಲ್ಲಿ ನಮಗೆ ಒಂದು ಔಷಧ ಗುಣಗಳು ಕೂಡ ನೋಡಬಹುದು ಸರ್. ಓಹೋ, ಅದರಲ್ಲಿ ಮುಖ್ಯವಾಗಿ ಅದು ರಾಗಿ ಇರಬಹುದು, ಭತ್ತ ಇರಬಹುದು, ಅಥವಾ ನಮ್ಮ ಒಂದು ಬೆಳೆ ಕಡಲೆ ಬೆಳೆ ತಗೊಂಡ್ರೆ ರಾಜ ಬೆಳೆ ಮತ್ತು ರಾಣಿ ಬೆಳೆ ಅಂತ ಕರಿತೀವಿ ಸರ್. ಹಂಗಂದ್ರೆ ಈ ಬೇಳೆ ಕಾಳುಗಳಲ್ಲಿ ಅಂತ ಕರಿತೀವಿ ಸರ್. ಅಂದ್ರೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ, ಸಾಕಷ್ಟು ಪ್ರಾಮುಖ್ಯತೆ. ಅದರಲ್ಲಿ ಪ್ರದೇಶಕ್ಕೆ ಬಂದಾಗ ನಮ್ಮ ಪ್ರಪಂಚದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ಕಡಲೆ. ಉದಾಹರಣೆ, ಸರಾಸರಿ ಇಳುವರಿ ಬಂದ 600-1,000 ಕೆಜಿ ಅಷ್ಟು ಒಂದು ಎಕರೆಗೆ ಇಳುವರಿ ಬರುತ್ತೆ. ನಮ್ಮ ದೇಶಕ್ಕೆ ಬಂದ್ರೆ ಎಷ್ಟು ಪ್ರದೇಶ ಬೆಳೀತಿದೆ ಅಂತ ನೋಡಿದ್ರೆ, ಈಗ ತಾವು ಹೇಳಿದ್ದು ಅದನ್ನೇ ಬಂದು 5 ದಶಲಕ್ಷ ಟನ್ಗಳಾಗ್ತಿದೆ, ಮತ್ತೆ ಇಳುವರಿ ಕೂಡ ನಮ್ಮದ್ರಲ್ಲಿ 600-1,200 ಕೆಜಿ ಅಷ್ಟು ಇಳುವರಿ ಬರುತ್ತೆ. ಪ್ರಪಂಚದ್ದು 600 ಕೆಜಿಯಿಂದ ಈ ಕಡಲೆ ಬೆಳೆಯು ಹಿಂಗಾರಿನಲ್ಲಿ ಬೆಳಿತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಿತೀವಿ, ಕಪ್ಪು ಮಣ್ಣಲ್ಲಿ ಬೆಳಿತೀವಿ. ಸುಮಾರು 11-12 ತಾಲೂಕು, ಮತ್ತೆ ಇಳುವರಿ ಕೂಡ ನಮಗೆ ಸರಾಸರಿ 800 ಕೆಜಿ ಅಷ್ಟು ಒಂದು ಎಕರೆಗೆ ಇಳುವರಿ ಬರುತ್ತೆ ಸರ್. ಇನ್ನ ಸಾಕಷ್ಟು ಪ್ರದೇಶದಲ್ಲಿ ನಮ್ಮಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಇವಾಗ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ, ಈ ಒಂದು ಹಿಂಗಾರು ಮಳೆ ಚೆನ್ನಾಗಿ ಬರಬಹುದು ಅಂತ ಹೇಳ್ತಾರೆ ಸರ್. ಆಶಾದಾಯಕವಾಗಿ ಬರಬಹುದು ಬರಬಹುದು ಅಂತ ಹೇಳ್ತಾರೆ. ಹಂಗಾಗಿ ಈ ಸಲ ನಮಗೆ ಈ ಒಂದು ಬೆಳಿಬಹುದು, ಕೆಂಪು ಮಣ್ಣು ಮಿಶ್ರಿತ ಮಣ್ಣಲ್ಲಿ ಬೆಳಿಬಹುದು, ಮತ್ತೆ ಕಪ್ಪು ಭೂಮಿಯಲ್ಲಿ ನಾವು ಬೆಳಿಬಹುದು. ಈ ಒಂದು ಬೆಳೆ ಕಪ್ಪು ಭೂಮಿಗೆ ಸೂಕ್ತ ಸರ್, ಯಾಕಂದ್ರೆ ನಾವು ಈ ಒಂದು ಭೂಮಿಗೆ ತುಂಬಾ ಸೂಕ್ತ ಸರ್. ಇದು ಇನ್ನ ಬಿತ್ತನೆ ಕಾಲ ಯಾವ್ದು ಸೂಕ್ತ ಅಂತೀರಿ? ನಾನು ಇವಾಗಲೇ ಹೇಳಿದ ಸರ್, ಹಿಂಗಾರು ಬೆಳೆ ಇದು, ಹಂಗಾಗಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಸಮಯಗಳಿಗೆ ನಾವು ಯಾವ ತರ ಭೂಮಿಯನ್ನು ತಯಾರಿಸ್ತೀವಿ ಅದೇ ರೀತಿಯಲ್ಲಿ ಈ ಬೆಳೆಗೂ ನಾವು ತಯಾರಿಸಬೇಕಾಗತ್ತೆ. 2-3 ಸಲ ಚೆನ್ನಾಗಿ ಉಳುವೆ ಮಾಡಬೇಕು, ಕಳೆ ಆರಿಸ್ಬಿಟ್ಟು ಅದನ್ನ ನಮ್ಮ ತೆಗೆದ್ರೆ ಒಳ್ಳೇದಾಗುತ್ತೆ ಸರ್. ಇನ್ನ ಈ ಕಡಲೆ ಬೆಳೆಯ ವರ್ಗೀಕರಣದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಸರ್? ತಮಗೆ ಗೊತ್ತಿರುವ ಹಾಗೆ ಇದರಲ್ಲಿ 2 ವಿಧ ಇದಾವೆ ಸರ್. ಒಂದು ಕಂದು ಬಣ್ಣದ ಕಡಲೆ, ಈ ಎರಡಕ್ಕೂ ವ್ಯತ್ಯಾಸ ಏನಂತಂದ್ರೆ ಈ ಕಂದು ಬಣ್ಣದ ದೇಸಿ ಕಡಲೆ ಅಂತ ಕರಿತೀವಿ ಸರ್. ದೇಸಿ ಕಡಲೆ ಅಂತ ಕರಿತೀವಿ. ಈ ದೇಸಿ ಕಡಲೆ ಬೀಜದ ಗಾತ್ರ ಕಡಿಮೆಗಿಂತ ನಮ್ಮ ದೇಸಿ ಕಡಲೆಯಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಅದೇ ಕಾಬೂಲ್ ಕಡಲೆಯಲ್ಲಿ ಬೀಜ ದಪ್ಪದಾಗಿರುತ್ತೆ, ಮತ್ತೆ ಇಳುವರಿ ಕಡಿಮೆ ದೇಸಿ ಬೆಳೆಗಿಂತ, ಕಡಲೆಗಿಂತ ಇದು ಕಡಿಮೆ. ಮಣ್ಣಿಗೆ ನಾವು ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಇಳುವರಿ ಕೂಡ ನಾವು ಹೆಚ್ಚಾಗಿ ಪಡೆಯಬಹುದು ಸರ್. ಇದರಲ್ಲಿ ಮುಖ್ಯವಾಗಿ ನಾವೊಂದು 4 ಅಥವಾ 5 ತಳಿಗಳನ್ನು ಹೇಳಲಿಕ್ಕೆ, ಅನ್ನಿಗೇರಿ 1 ಅಂತಿದೆ, ಮತ್ತೆ JG11 ಅಂತ ಒಂದಿದೆ, 11 ಅಂತ, JG11 ಅಂತ ವಿಶಾಲ ತಳಿ ಇದೆ, ಮತ್ತೆ KAK ಕರ್ನಾಟಕದ ಸರ್ ಇದರದ್ದು ಸರ್. ಇದರಲ್ಲಿ ಈ ಒಂದು ತಳಿಗಳಲ್ಲಿ ನಾವು ವಿಶೇಷ ಗುಣಗಳು ನೋಡ್ಬೇಕಂತಂದ್ರೆ, ನಿಜ ಹಿಂಗಾರಿನಲ್ಲಿ ನಾವು ಬೆಳಿಬೇಕಾದ್ರೆ ತೇವಾಂಶ ಕಡಿಮೆ ಇಲ್ಲ ಸರ್, ಹಂಗಾಗಿ ಬರ ಬರುತ್ತೆ. JG11 ಇದೆಯಲ್ಲ ಸರ್, ಇದಕ್ಕೆ 2 ತರ ವಿಶೇಷ ಗುಣಗಳಿದೆ. ಒಂದು ರೋಗ ನಿರೋಧಕ ಶಕ್ತಿ ಇದೆ, ಈ ಸೊರಗು ರೋಗ ಬರುತ್ತಲ್ಲ ಸರ್, ಆ ರೋಗ ನಿರೋಧಕ ಶಕ್ತಿ ಇದೆ, ಮತ್ತೆ ಬರ ತಳಿಗಳನ್ನು ನಾವು ಬಳಸಿಕೊಂಡು ಬೇಸಾಯ ಮಾಡಬಹುದು ಅಂತೀರಿ. ಹೌದು ಸರ್. ಇನ್ನು ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ ಅಂತೀರಿ? ರೈತರಿಗೆ ಗೊತ್ತಿರುವ ಹಾಗೆ ಅಥವಾ ನಮ್ಗೆ ಗೊತ್ತಿರುವ ಸರ್, ಬಿತ್ತನೆ ಬೀಜ ಗಾತ್ರ ಜಾಸ್ತಿ 1 ಎಕರೆಗೆ ಪ್ರಮಾಣ ಬೇಕಾಗುತ್ತೆ ಸರ್. ಬಿತ್ತನೆ ಬೀಜ ಪ್ರಮಾಣ ಅಂದ್ರೆ ಅದು ದಪ್ಪ ಕಾಳಿರೋದ್ರಿಂದ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ. ಇನ್ನ ಈ ಜಮೀನನ್ನು ಯಾವ ರೀತಿ ಇಟ್ಕೋಬೇಕಾಗತ್ತೆ? ಸಾಲನ್ ತೆಗಿಬೇಕಾಗತ್ತೆ. ಎಷ್ಟು ಅಂತರದಲ್ಲಿ ತೆಗಿಬೇಕಾಗತ್ತೆ? ಸುಮಾರು ಒಂದಡಿ ಅಂತರ ಬಿಡಬೇಕು, 30 ಸೆಂಟಿಮೀಟರ್ 30 ಸೆಂಟಿಮೀಟರ್ ಅಂತರ ಬಿಡಬೇಕು. ಸಾಲಿನ ಸಾಲ ಬಿಡಬೇಕು. ಈ ಸಾಲ ತೆಗಿತ ಮೊದಲು ಗೊಬ್ಬರ ಹಾಕ್ಬಿಟ್ಟು ನಾವು ಒಂದಡಿ ಅಂತರದಲ್ಲಿ ಸಾಲನ್ ತೆಗೆದ್ರೆ ಒಳ್ಳೇದು. ಆಮೇಲೆ ಸಾಲಿನಲ್ಲಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಸಾಲಿನಲ್ಲಿ ಬಿತ್ತನೆ ಮಾಡಬೇಕು ಸರ್. ಬಿತ್ತನೆ ಮಾಡಕ್ಕಿಂತ ಮೊದಲು ನಾವು ರಸಗೊಬ್ಬರಗಳು ಬೆಳೆಗೆ ಬೇರೆ ಅಂದ್ರೆ ಡೈಲ್ಯಾಂಡ್ ಕ್ರಾಪ್ಗೆ ಬೇರೆ ಸರ್. ನೀರಾವರಿ ಬೆಳೆ ಆದ್ರೆ 1 ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, ಮತ್ತೆ 20 ಕೆಜಿ ರಂಜಕ, ಮತ್ತೆ 10 ಕೆಜಿ ಪೊಟಾಶ್. ನೀರಾವರಿ ಆದ್ರೆ ಸರ್ ನೀರ ತೇವಾಂಶ ಚೆನ್ನಾಗಿರುತ್ತೆ, ಆ ಬೆಳೆ ಚೆನ್ನಾಗಿ ಆಗ್ಬೇಕಾದ್ರೆ ನಾವು ಹೆಚ್ಚಿಗೆ ನಾವು ಕೊಟ್ಟರು ಪ್ರಯೋಜನ ಆಗುತ್ತೆ, ಉಪಯೋಗ ಆಗುತ್ತೆ ಸರ್. ಕುಷ್ಕಿನಲ್ಲಿ ತೇವಾಂಶ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜದಿಂದ ಬೀಜಕ್ಕೆ ಅಥವಾ ಗಿಡದಿಂದ ಗಿಡಕ್ಕೆ ಸುಮಾರು 4 ಇಂಚಷ್ಟು ಅಂತರ, 10 ಸೆಂಟಿಮೀಟರ್ ನಾವು ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೀರು ನಿರ್ವಹಣೆ ಅಂತಂದ್ರೆ ಈ ಒಂದು ಬೆಳೆಯು ಕಡಿಮೆ ನೀರು ಬೇಕಾಗುತ್ತೆ. ಹೌದೌದು. ಅದರಲ್ಲಿ ಆ ಒಂದು ನಾವೊಂದು ವಾರಕ್ಕೊಂದ್ಸಲ ಕೊಡಬೇಕಾಗುತ್ತೆ. ಸೊ ಈ ತರ ನಾವು ನೀರು ನಿರ್ವಹಣೆ ಮಾಡಬೇಕಾಗುತ್ತೆ ಸರ್. ಇದಕ್ಕೆ ಹೆಚ್ಚಿಗೆ ನೀರು ಬೇಕಾಗಿಲ್ಲ ಸರ್. ಯಾಕೆಂದ್ರೆ ಇದು ಹಿಂಗಾರಿನಲ್ಲಿ ಬೆಳೆಯೋದ್ರಿಂದ ಕಡಲೆ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತೀರಿ ಸರ್? ಮುಖ್ಯವಾಗಿ ಇದರಲ್ಲಿ ರೋಗ ಅಂತಂದ್ರೆ ಸುರುಗು ರೋಗ ಅಂತ ಬರುತ್ತೆ ಸರ್. ಈ ಸುರುಗು ರೋಗ ಹೆಂಗೆ ಅಂತಂದ್ರೆ ಶಿಲೀಂದ್ರನಾಶಕ ಹೊಡಿಬಹುದು ಅಥವಾ ಟ್ರೈಕೋಡರ್ ಮುರಿಡೆ ಅಂತ ಅದನ್ನ ನಾವು ಹೊಡಿಬಹುದು ಸರ್. ಅದು ಜೈವಿಕ ಶಿಲೀಂದ್ರನಾಶಕ. ಜೈವಿಕ ಶಿಲೀಂದ್ರನಾಶಕ ಈ ಟ್ರೈಕೋಡರ್ ಮುರಿಡೆ ಆದ್ರೆ 1 ಎಕರೆಗೆ 125 ಗ್ರಾಂ ಬೇಕಾಗುತ್ತೆ. ಅದಾದ್ಮೇಲೆ ನಾವು ಇದನ್ನ ಬೀಜೋಪಚಾರ ಮಾಡಬಹುದು. ಅಂದ್ರೆ ಈ ಕಾರ್ಬನ್ ಡೈಜಿಮ್ ಅನ್ನು ಬಳಸಬಹುದು. ಬಳಸಬಹುದು ಸರ್. ಬೀಜೋಪಚಾರಕ್ಕೆ. ಬೀಜೋಪಚಾರಕ್ಕೆ ಸರಿ. ಕಾರ್ಬನ್ ಡೈಜಿಮ್ ಆದ್ರೆ 1 ಎಕರೆಗೆ ಆಗುತ್ತೆ ಸರ್. ಭೂಮಿನಲ್ಲಿ ಬಿತ್ತನೆ ಮಾಡಕ್ಕಿಂತ ಮೊದಲೇ ನಾವು ಬೀಜೋಪಚಾರ ಮಾಡಿ ಅದನ್ನ ಬಿತ್ತನೆ ಮಾಡಿದ್ರೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರುತ್ತೆ ಸರ್. ಇನ್ನು ಕೀಟದ ಹಾವಳಿ ಯಾವುದು ಹೆಚ್ಚ ಕಂಡು ಬರುತ್ತೆ ಅಂದ್ರೆ ಸರ್? ಆ ಕಾಯಿ ಮೇಲೆ ರಂಧ್ರ ಅಂದ್ರೆ ತೂತು ಬಿದ್ದಿರುತ್ತೆ ಸರ್. ರಂಧ್ರ ಬಿದ್ದಿದ್ರೆ ನಮಗೆ ಅದು ಗೊತ್ತಾಗ್ಬಿಡುತ್ತೆ ಸರ್, ಇದ್ರ ಹುಳ ಬಿದ್ದಿದೆ. ಸೊ ಅಂತ ಸಮಯದಲ್ಲಿ ನಾವು 1 ಲೀಟರ್ ನೀರಿಗೆ 2 ml ಅಷ್ಟು ಅದನ್ನ ಮಿಶ್ರಣ ಮಾಡಿ ಅವರು ಸಿಂಪಡಣೆ ಮಾಡಬಹುದು. ಅಥವಾ ಪೆನಿಟ್ರೋತ್ ಏನಂತಿದೆ ಅದು ಕೂಡ 1 ಲೀಟರ್ಗೆ 1.5 ml ಆದ್ರೆ ಸಾಕು, ಸಿಂಪಡಣೆ ಮಾಡಬೇಕು. ಅಥವಾ ಇನ್ನೊಂದಂದ್ರೆ ಸರ್, ಫಜಲೋನ್ ಅಂತ ಬರುತ್ತೆ, ಫೋಸಲೋನ್ ಅಂತ, ಅದು ಕೂಡ 2 ml 1 ಲೀಟರ್ ನೀರಿಗೆ. ಮತ್ತೇನಾದ್ರೂ ನಮ್ಗೆ ಹುಳ ಕಾಣಿಸ್ಕೊಂಡ್ರೆ ಮತ್ತೆ 10 ದಿವಸ ಬಿಟ್ಟು ಮತ್ತೆ 2ನೇ ಸಲ ಸಿಂಪಡಣೆ ಮಾಡಿದ್ರೆ ಒಳ್ಳೇದು ಸರ್. ಅಂದ್ರೆ ನಾವು ಅಂದ್ರೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಬಹುದು. ಹೌದು ಸರ್. ಮತ್ತೆ ಇದರಲ್ಲಿ ಅವನ ಅಂತ ಅದನ್ನು ಕೂಡ ನಾವು ಸಿಂಪಡಣೆ ಮಾಡಬಹುದು. ಅದು ಸುಮಾರು ನಮಗೆ 1 ಲೀಟರ್ ಬೇಕಾಗುತ್ತೆ ಸರ್, ಅಂದ್ರೆ 100 ml ಬೇಕಾಗುತ್ತೆ. ಅದ್ರ ಜೊತೆಗೆ 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಇದ್ರ ಕೊತ್ತಂಬರಿ ಸೊಪ್ಪು ಸರ್. ಕೊತ್ತಂಬರಿ ಸೊಪ್ಪು 6 ಸಾಲು ಕಡಲೆ ಬೆಳೆ ಇದ್ರೆ 1 ಸಾಲು ಕೊತ್ತಂಬರಿ ಬೀಜ ಹಾಕರೆ ಈ ಒಂದು ಕಡಲೆ ಹುಳು ಕಡಿಮೆ ಆಗ್ಬಿಡುತ್ತೆ ಸರ್. ಇದನ್ನ ಬಿಟ್ಟು ಕೊತ್ತಂಬರಿ ಕಡೆ ಹೋಗ್ಬಿಡ. ಕೊತ್ತಂಬರಿ ಕಡೆ ಹೋಗುತ್ತೆ. ಕಡಲೆ ಅಷ್ಟು ಇಷ್ಟಪಡಲ್ಲ. ಹೌದು ಸರ್. ಇನ್ನೊಂದಂದ್ರೆ ನಾ ಪೆರ್ಮೋಟಾಪ್ ಅಂತ ಹೇಳೋದು, ಮೋಹಕ ಬಳೆ ಅಂತ. ಆ ಮೋಹಕ ಬೆಳೆನ 1 ಎಕರೆಗೆ 2 ಮೋಹಕ ಬೆಳೆನ ಉಪಯೋಗಿಸಬಹುದು ಸರ್. ಮಾಡಿದ ಒಂದು ಅಂಶಗಳನ್ನ ಪೋಷಕಾಂಶ ಕೊಟ್ಟಾಗ ಅದು ಗಿಡಗಳಿಗೆ ಕಡಿಮೆ ಸಿಗಬಹುದು, ಭೂಮಿಗೆ ಹಿಂಗ್ ಹೋಗ್ಬೋದು ಅಥವಾ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬೋದು, ಕಡಿಮೆ ಸಿಗಬಹುದು. ಯಾಕಂದ್ರೆ ನಾವು ಕುಷ್ಕಿನ ಅಂದ್ರೆ 100 ಲೀಟರ್ಗೆ 2 ಕೆಜಿ ಯೂರಿಯಾ ಸರ್. ಯೂರಿಯಾ ಹಾಕೊಂಡು ಯೂರಿಯಾ ಗೊಬ್ಬರ ಉಪಯೋಗಿಸ್ತೇವೆ, ಅದನ್ನ ನೀರಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ಮಾಡಿ ಅದು ಚೆನ್ನಾಗಿ ಕರಗುತ್ತೆ ಸಿಂಪಡಣೆ ಮಾಡಬಹುದು. ಕೃಷಿ ಪದ್ಧತಿ ತಮಗೆ ತಿಳಿದಿರುವ ಹಾಗೆ ಅಥವಾ ರೈತರಿಗೆ ಗೊತ್ತಿರುವ ಹಾಗೆ ನೀರಾವರಿ ಪದ್ಧತಿಯಲ್ಲಿ ಇಳುವರಿ ಜಾಸ್ತಿ. ಅಲ್ಲಿ ಸುಮಾರು 6-8 ಕ್ವಿಂಟಲ್ ಇಳುವರಿ ಬರುತ್ತೆ ಸರ್ ಎಕರೆಗೆ. ಅದೇ ನಾವೇನ್ ಸರ್, ರೈತರು ಅಷ್ಟೇ ನಾವು ಅಷ್ಟೇ, ಸಾಂಬಾರ್ ಬೇಕಾದ್ರೆ ಸಾಂಬಾರ್ಗೂ ಉಪಯೋಗಿಸ್ತೀವಿ. ಹೌದು. ಅದ್ರ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಉಪಯೋಗಿಸ್ತೀವಿ. ಮತ್ತೆ ಹಬ್ಬ ಹರಿದಿನಗಳಲ್ಲಿ ಕಡಲೆ ಉಗ್ರಿ ಅಂತ ಮಾಡ್ತಾರೆ. ಇವನ್ ಗಣಪತಿ ದೇವಸ್ಥಾನಗಳಲ್ಲಿ ಉತ್ಸವದಲ್ಲಿ ಅದೇ ಮುಖ್ಯ ಪ್ರಸಾದ ಕೊಡಬೇಕಂದ್ರೆ ಅದೇ ಕಡಲೆ ಉಗ್ರಿಂದ ಉಸ್ಲಿ ಕುಡಿ ಅಂತಾರೆ. ಹೌದು. ಮತ್ತೆ ನಾವು ಬೋಂಡಾ ಗಿಂಡ ಎಲ್ಲ ಮಾಡ್ಕೊಂಡು ನಾವು ಕಡಲೆ ಹುಳ್ಳನ್ನು ತಗೊಂಡಾಗ ಈ ಹುಲ್ಲು ಕೂಡ ಒಳ್ಳೆ ಪೋಷಕಾಂಶ ನ್ಯೂಟ್ರಿಯನ್ಸ್ ಎಲ್ಲ ಇರ್ತಾವೆ ಸರ್. ಓ ಇರ್ತಾ. ಹಂಗಾಗಿ ಜಾನುವಾರುಗಳಿಗೆ ಒಳ್ಳೆ ಮೇವು ಅಂತೀರಿ? ಮೇವಾಗ್ಲೂ ಬಳಸ್ಕೋಬಹುದು. ಮೇವಾಗ್ಲೂ ಆಗ್ತಾವ. ಮತ್ತೆ ಓವರ್ ಆಲ್ ಉತ್ಪಾದನೆ ಕೂಡ ನಾವು ಜಾಸ್ತಿ ಮಾಡಬೇಕು. ಯಾಕಂದ್ರೆ ನಾವು ಈ ಒಂದು ಕಡಲೆ ಬೆಳೆ ನೋಡ್ತಾ ಇಲ್ಲ ಸರ್, ಅಥವಾ ಯಾವುದೇ ಒಂದು ಬೆಳೆ ಕಾಳುಗಳ ಒಂದು ಇದು ಪ್ರಮಾಣ ನಮ್ಮ ಲಭ್ಯತೆ 40-50 ದಿವಸ ಅಥವಾ ಹೂ ಬಿಡಕ್ಕಿಂತ ಮೊದಲೇ ಮಾಡ್ಬೇಕು ಸರ್. ಮುಂಚೆನೆ ಮಾಡ್ಕೊಂಡ್ರೆ 1 ತಿಂಗಳಾದ್ಮೇಲೆ ಒಳ್ಳೆ ಅಂತ ಅಂತ ಬಿತ್ತನೆ ಮಾಡಿದ 1 ತಿಂಗಳಲ್ಲಿ ಕೂಡ ಬೆಳೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಹಂಗಾಗಿ ರೈತರು ಇರ್ಬೋದು, ನಮ್ಮ ವಿಜ್ಞಾನ ಇರ್ಬೋದು, ಇದ್ರ ಕಡೆ ಜಾಸ್ತಿ ಗಮನ ಕೊಟ್ಟು ಈ ಏನು ಅಂತರ ಬೆಳೆಯಾಗಿ ಬೆಳಿತೀವಿ ಆ ಒಂದು ಪದ್ಧತಿಯಿಂದ ಫಲವತ್ತತೆಯನ್ನು ಹೆಚ್ಚಾಗುತ್ತೆ. ಕೇಂದ್ರ ಸಾರ್ವಜನಿಕ ಸ್ಥಿರೀಕರಣ ಮಾಡೋದ್ರಿಂದ ಹೌದು ನಮ್ಮ ಜಮೀನು ಕೂಡ ಉತ್ತಮವಾಗುತ್ತೆ. ಹೌದು. ರೈತ ಬಾಂಧವರೇ, ತಮಗೆ ಈ ಕಡಲೆ ಆದರೆ 9444-8662226 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 94. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಅಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕ್ಕಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈಗ ಬಿಕೆ ಸುಮಿತ್ರ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆ. ನವಾಲೆ ಬಂದಪ್ಪ ನವಾಲೆ, ಸೊಗೆಯೋದು ನವಾಲೆ, ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ, ಬತ್ತವ ಕೈಯೋರು ವಾಲೆ, ಸೊಗೆಯ ಬಣ್ಣದ ನವಾಲೆ. ತಂದ ಮೇಯೋದು ನವಾಲೆ, ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟಂದ ಮೇಯೋದು ನವಾಲೆ, ರಾಗಿಯ ಕೈಯೋರು ಓಡಿಸ ಬಂದರೆ ರಾಗವ ಪಾಡಿತು ನವಾಲೆ. ನವಾಲೆ ಬಂದಪ್ಪ ನವಾಲೆ, ಸೊಗೆಯ ಬಣ್ಣದ ಸರಸ್ವತಿ ಏರೋದು ನವಾಲೆ, ಅದು ಸಾಸಿರ ಕಣ್ಣಿನ ನವಾಲೆ, ಸರಸ್ವತಿ ಏರೋದು ನವಾಲೆ, ಅದು ಸಾಸಿರ ಕಣ್ಣಿನ ನವಾಲೆ. ಸರಸ್ವತಿ ಕೊಂಡಲಿ ದಾಡಿ ಬರುವಾಗ ಜಾಗರ ಮಾಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ಬಿಕೆ ಸುಮಿತ್ರ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನ ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ. ಆಲೂಗಡ್ಡೆ ಗಿಡ ಮತ್ತೆ ಗೆಡ್ಡೆಗಳ ಬೆಳವಣಿಗೆ ಚೆನ್ನಾಗುತ್ತೆ, ಇದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡೆಯಬಹುದು. ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿಯಾದರೆ ಗೆಡ್ಡೆ ಕಟ್ಟುವಿಕೆ ಪೂರ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಆಲೂಗಡ್ಡೆ ಬೆಳೆಯನ್ನು ಬೇಸಿಗೆ ಕಾಲದಲ್ಲಿ ಬೆಳೆಯಬಾರದು. ಆಲೂಗಡ್ಡೆ ಬೆಳೆಗೆ 47.5 ಇರಬೇಕು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಜನಪ್ರಿಯವಾಗಿರುವಂಥ ಈ ಆಲೂಗಡ್ಡೆ ತಳಿಗಳು ಅಂದರೆ ಕುಫ್ರಿ ಜ್ಯೋತಿ, ಕುಫ್ ದೊಡ್ಡದಾಗಿರ್ತವೆ, ಅಂಡಾಕಾರವಾಗಿರ್ತವೆ. ನಮ್ಮಲ್ಲಿ ಹೆಚ್ಚಾಗಿ ಬಾಧಿಸುವಂಥ ಈ ಕೊನೆಯ ಹಂತದ ಅಂಗಮಾರಿ ರೋಗವನ್ನು ಇದು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಕಡಿಮೆ ಮಳೆ ಪ್ರಮಾಣದಲ್ಲೂ ಕೂಡ ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ. ಇನ್ನು ಕುಫ್ರಿ ಚಂದ್ರಮುಖಿ 85-95 ದಿವಸದಲ್ಲಿ ಕಟಾವಿ ಬರುತ್ತೆ. ಇದರ ಗಡ್ಡೆಗಳನ್ನು ಹೆಚ್ಚು ದಿನ ಶೇಖರಣೆ ಮಾಡಬಹುದು. ಇದು ಮೊದಲು ಮತ್ತು ಕೊನೆಯ ಅಂಗಮಾರಿ ರೋಗ, ಹಾಗೆಯೇ ಕೆಲವೊಂದು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಸೂಕ್ತವಾದಂಥ ತಳಿ ಅಂದರೆ ಮುಂಗಾರಿನಲ್ಲಿ ಬೆಳ್ಕೊಳ್ಳೋದಕ್ಕೆ. ಇದು 75-90 ದಿವಸದಲ್ಲಿ ಕಟಾವಿ ಬರುತ್ತೆ. ಗಡ್ಡೆಗಳು ದೊಡ್ಡದಾಗಿರ್ತವೆ, ಆಕರ್ಷಕ ಕಂದು ಬಣ್ಣವನ್ನು ಹೊಂದಿರ್ತವೆ. ಅಂಗಮಾರಿ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೂಡ ಈ ಒಂದು ಕುಫ್ರಿ ಪುಕ್ರಾಜ್ ತಳಿ ಹೊಂದಿದೆ. ಇನ್ನು ಕುಫ್ರಿಯಲ್ಲಿ ಬೆಳೆಯೋದಕ್ಕೆ ಎಕರೆಗೆ 600-800 ಕಿಲೋಗ್ರಾಂನಷ್ಟು ಪ್ರಮಾಣೀಕೃತ ಬಿತ್ತನೆ ಗಡ್ಡೆಗಳನ್ನು ಬಳಸ್ಕೋಬೇಕಾಗತ್ತೆ. ಜೊತೆಗೆ 10 ಟನ್ನಷ್ಟು ಬೇವಿನ ಹಿಂಡಿಯನ್ನು ಕೂಡ ನಾವು ಬಳಸ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಇನ್ನು ಮಳೆ ಆಶ್ರಯದಲ್ಲಿ ಬೆಳೆಯುವಂಥ ಬೆಳೆಗೆ 1 ಎಕರೆಗೆ 500 ರಂಜಕ ಮತ್ತು 40 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸುವಂಥ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಇಲ್ಲೂ ಕೂಡ ಈ ಒಂದು ಕೀಟನಾಶಕಗಳಾದಂಥ 8 ಕಿಲೋಗ್ರಾಂ ಉತ್ತಮ ಬೆಳೆಯನ್ನು ಪಡೆಯೋದಕ್ಕೆ ನಾವು ಬಿತ್ತನೆ ಗಡ್ಡೆಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಬಿತ್ತನೆಗೆ ಪ್ರಮಾಣೀಕೃತ ಗಡ್ಡೆಗಳನ್ನು ಬಳಸ್ಕೋಬೇಕು. ಗಡ್ಡೆಗಳಲ್ಲಿ ಕಣ್ಣುಗಳು ಉಬ್ಬಿಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ದೊಡ್ಡ ಗಾತ್ರದ ಅಂದರೆ 60 ಗ್ರಾಂಗಿಂತ ಮೇಲ್ಪಟ್ಟಂಥ ತೂಕ ಇರುವಂಥ ಗಡ್ಡೆಗಳನ್ನು 2-3 ಹೋಳುಗಳಾಗಿ ನಾವು ಬಳಸಿದಂಥ ಚಾಕುವನ್ನು ಆಲ್ಕೋಹಾಲ್ ಅಥವಾ ಸ್ಪಿರಿಟ್ ಅಥವಾ ಫಾರ್ಮಲಿನಲ್ಲಿ ಅದ್ದಬೇಕಾಗತ್ತೆ. ಯಾವ ಕಾರಣಕ್ಕೂ ಕೂಡ ನಾವು ಈ ತರಕಾರಿ ಈ ಪಾದರಸ ಸಂಯುಕ್ತ ವಸ್ತುವನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ದ್ರಾವಣನ ತಯಾರಿಸಿಕೊಂಡು ಅದರಲ್ಲಿ ಈ ಗಡ್ಡೆಗಳು ಅಥವಾ ಹೋಳುಗಳನ್ನು 5 ನಿಮಿಷ ನೆನೆಸಿ ನಂತರ ಮುಂಚಿತವಾಗಿ ಶಿಫಾರಸು ಮಾಡಲಾದಂಥ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ನೀರಾವರಿ ಬೆಳೆಯಾದರೆ 1.5 ಅಡಿ ಅಂತರದ ಸಾಲುಗಳನ್ನು 8 ಕಿಲೋಗ್ರಾಂನಷ್ಟು ಫೋರೇಟ್ ಅಥವಾ 10 ಕಿಲೋಗ್ರಾಂನಷ್ಟು ಕಾರ್ಬೋಫ್ಯೂರಾನ್ ಅಥವಾ 100 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಸಾಲುಗಳಿಗೆ ಕೊಟ್ಟು ಸಾಲಿನ ಒಳಗಡೆ 2 ಅಡಿ ಅಂತರದ ಸಾಲುಗಳನ್ನು ಮಾಡಿಕೊಂಡು ಶಿಫಾರಸು ಮಾಡಿದಂಥ ಕೊಟ್ಟಿಗೆ ಗೊಬ್ಬರದಲ್ಲಿ 1/2ದಷ್ಟು ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ನಾವು ಈ ಒಂದು ಬೆಳೆಗೆ ಕೊಡಬೇಕಾಗತ್ತೆ. ಜೊತೆಗೆ ಈ ಫೋರೇಟನ್ನು ಕೂಡ ಸಾಲುಗಳಿಗೆ ಹಾಕಿ ಸಾಲುಗಳಲ್ಲಿ 1 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಗಡ್ಡೆಗಳು ಅಥವಾ ಹೋಳುಗಳನ್ನು ಬಿತ್ತನೆ ಮಾಡಬೇಕಾಗತ್ತೆ. ಬಿತ್ತನೆ ಗಡ್ಡೆ ಅಥವಾ ಹೋಳುಗಳು 12-15 ದಿವಸಕ್ಕೆ ಮೊಳಕೆಯನ್ನು ಉಳಿತವೆ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24ರಂದು ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0478, 2237-0499, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ. ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹುಕುಹುಕುಗಿ. ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ. ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು. ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು. ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ. ಆಕಾಶವಾಣಿ ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ವಿವಿಧ ತ್ಯಾಜ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಸೋಮವಾರ ಶನಿವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಸೋಮವಾರ ಗುರುವಾರ ಬೆಳಗ್ಗೆ 8:02 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ, ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ 5:45 ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 FM ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರಮ್ಯಾ ಜಿಎಸ್. ಮುಖ್ಯಾಂಶಗಳು. ಭಯೋತ್ಪಾದನೆ ವಿರುದ್ದ ಏಕರೂಪದ ಕ್ರಮ ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಪ್ರಥಮ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಯಶಸ್ವಿ ಉಡಾವಣೆ, ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಅಭಿನಂದನೆ. ದೇಶದ ಅಭಿವೃದ್ಧಿಯಲ್ಲಿ ವಿಶ್ವವಿದ್ಯಾಲಯಗಳ ಕೊಡುಗೆ ಮಹತ್ವದ್ದು, ರಾಜನಾಥ್ ಸಿಂಗ್. ಒಎನ್ಡಿಸಿ ಸೇವೆಯಿಂದ 6 ಕೋಟಿಗೂ ಹೆಚ್ಚು ಸಣ್ಣ ವರ್ತಕರಿಗೆ ಅನುಕೂಲ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಾರಾಣಸಿಯಲ್ಲಿ ಕಾಶಿ ತಮಿಳು ಸಂಗಮ್ ಸಮ್ಮೇಳನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚಾಲನೆ. ಈಗ ವಾರ್ತೆಗಳ ವಿವರ. ಭಯೋತ್ಪಾದನೆಯನ್ನು ಬೆಂಬಲಿಸುವ ರಾಷ್ಟಗಳ ವಿರುದ್ಧ ಹೋರಾಡುವಲ್ಲಿ ವಿಶ್ವ ಒಂದಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯಲ್ಲಿಂದು ಭಯೋತ್ಪಾದನೆ ಹಣಕಾಸು ನಿಗ್ರಹ ಕುರಿತ 3ನೇ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಲ ರಾಷ್ಟಗಳು ತಮ್ಮ ವಿದೇಶಾಂಗ ನೀತಿಯ ಭಾಗವಾಗಿ ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿವೆ. ಇಂತಹ ರಾಷ್ಟಗಳ ವಿರುದ್ದ ಸೂಕ್ತ ಕ್ರಮ ಜರುಗಿಸುವುದು ಅಗತ್ಯ ಎಂದರು. ಭಯೋತ್ಪಾದಕ ಗುಂಪುಗಳು ಹಲವಾರು ಮೂಲಗಳ ಮೂಲಕ ಹಣ ಪಡೆಯುತ್ತವೆ. ಭಯೋತ್ಪಾದನೆಯನ್ನು ಬೇರು ಸಹಿತ ನಿರ್ಮೂಲನೆ ಮಾಡುವವರೆಗೂ ಭಾರತ ವಿರಮಿಸುವುದಿಲ್ಲ. ಭಯೋತ್ಪಾದನೆ ಬಡವರು ಮತ್ತು ಸ್ಥಳೀಯ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಪ್ರಧಾನಿ ಹೇಳಿದರು. ಭಯೋತ್ಪಾದನಾ ಕೃತ್ಯಗಳು ನಡೆದ ಪ್ರದೇಶಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆಗಳು ಭಿನ್ನವಾಗಬಾರದು ಎಂದ ಪ್ರಧಾನಿ, ಎಲ್ಲ ಭಯೋತ್ಪಾದನಾ ದಾಳಿಗಳ ವಿರುದ್ದ ಏಕರೂಪದ ಪ್ರತಿಕ್ರಿಯೆ ಮತ್ತು ಕ್ರಮ ಅತ್ಯಗತ್ಯ ಎಂದು ಕರೆ ನೀಡಿದರು. ಭಯೋತ್ಪಾದನೆ ವಿರುದ್ದ ಹೋರಾಡುವ ನಿಟ್ಟಿನಲ್ಲಿ ಸಂಘಟಿತ ಅಪರಾಧಗಳನ್ನು ನಿರ್ಮೂಲನೆ ಮಾಡುವುದು ಮಹತ್ವದ ಕ್ರಮ ಎಂದ ಪ್ರಧಾನಿ, ತೀವ್ರವಾದವನ್ನು ನಿರ್ಮೂಲನೆ ಮಾಡುವಲ್ಲಿ ಎಲ್ಲಾ ರಾಷ್ಟಗಳು ಒಗ್ಗೂಡಬೇಕು, ಯಾವುದೇ ರಾಷ್ಟದಲ್ಲಿ ತೀವ್ರವಾದಕ್ಕೆ ಬೆಂಬಲ ನೀಡಬಾರದು ಎಂದು ಕರೆ ನೀಡಿದರು. ಭಯೋತ್ಪಾದನೆಯ ವಿರುದ್ದದ ಹೋರಾಟಕ್ಕೆ ಜಂಟಿ ಕಾರ್ಯಾಚರಣೆಗಳು, ಗುಪ್ತಚರ ಸಮನ್ವಯ ಮತ್ತು ಮಾಹಿತಿ ಹಸ್ತಾಂತರ ಸಹಾಯ ಮಾಡುತ್ತದೆ ಎಂದರು. ಭಾಗವಹಿಸಿರುವ ರಾಷ್ಟಗಳು ಮತ್ತು ಸಂಸ್ಥೆಗಳಿಗೆ 2 ದಿನಗಳ ಈ ಸಮ್ಮೇಳನ ಭಯೋತ್ಪಾದನೆ ಹಣಕಾಸು ನಿಗ್ರಹ ಕುರಿತು ಅಂತಾರಾಷ್ಟೀಯ ಆಡಳಿತದ ಪರಿಣಾಮಕಾರಿತ್ವದ ಬಗ್ಗೆ ಒಂದು ಅನನ್ಯ ವೇದಿಕೆಯನ್ನು ಕಲ್ಪಿಸುತ್ತದೆ. ಅಲ್ಲದೆ ಭಯೋತ್ಪಾದಕ ಹಣಕಾಸು ಮೂಲಗಳನ್ನು ನಿರ್ಬಂಧಿಸಲು ಜಾಗತಿಕ ಸಹಕಾರ ಹೆಚ್ಚಿಸುತ್ತದೆ. ಸಮ್ಮೇಳನದಲ್ಲಿ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಹಣಕಾಸಿನಲ್ಲಿ ಜಾಗತಿಕ ಪ್ರವೃತ್ತಿಗಳು, ಭಯೋತ್ಪಾದನೆಗಾಗಿ ಔಪಚಾರಿಕ ಮತ್ತು ಅನೌಪಚಾರಿಕ ನಿಧಿಗಳ ಬಳಕೆ, ಉದಯೋನ್ಮುಖ ತಂತ್ರಜ್ಞಾನಗಳು ಮತ್ತು ಭಯೋತ್ಪಾದಕ ಹಣಕಾಸು ಮತ್ತು ಅದನ್ನು ಎದುರಿಸುವಲ್ಲಿ ಸವಾಲುಗಳ ಕುರಿತು ಚರ್ಚೆ ನಡೆಯಲಿದೆ. ಭಯೋತ್ಪಾದಕನೊಬ್ಬನನ್ನು ರಕ್ಷಿಸುವುದು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಸಮ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ದೆಹಲಿಯಲ್ಲಿಂದು ಆರಂಭವಾದ ಭಯೋತ್ಪಾದನೆಗೆ ಹಣಕಾಸು ನಿಗ್ರಹ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಚಿವರು, ಕೆಲವು ರಾಷ್ಟಗಳು ಭಯೋತ್ಪಾದಕರನ್ನು ರಕ್ಷಿಸಿ ಅವರಿಗೆ ನೆಲೆ ಒದಗಿಸಿದ್ದು ಇಂತಹ ರಾಷ್ಟಗಳ ವಿರುದ್ದ ಕ್ರಮ ಅಗತ್ಯ ಎಂದರು. ಭಯೋತ್ಪಾದಕರ ಸುರಕ್ಷಿತ ತಾಣಗಳು ಮತ್ತು ಸಂಪನ್ಮೂಲಗಳನ್ನು ಅಲಕ್ಷಿಸಬಾರದು. ಭಯೋತ್ಪಾದನೆಗೆ ನೆರವು ನೀಡುವ ರಾಷ್ಟಗಳನ್ನು ಮತ್ತು ಅವುಗಳ ದ್ವಂದ್ವ ನೀತಿಯನ್ನು ಬಹಿರಂಗಪಡಿಸಬೇಕು ಎಂದು ಸಚಿವರು ಕರೆ ನೀಡಿದರು. ತಂತ್ರಜ್ಞಾನ ಬೆಳವಣಿಗೆಯಾದಂತೆ ಭಯೋತ್ಪಾದನೆಯ ಕಾರ್ಯವಿಧಾನ ಸಹ ಬದಲಾಗುತ್ತಿದ್ದು, ಭಯೋತ್ಪಾದನೆ ಒಡ್ಡುವ ಸವಾಲುಗಳನ್ನು ಎದುರಿಸಲು ಸಮನ್ವಯದ ಪ್ರಯತ್ನ ಅಗತ್ಯ ಎಂದು ಅವರು ಹೇಳಿದರು. ಭಯೋತ್ಪಾದನೆಯ ಹಣಕಾಸು ಮೂಲಗಳನ್ನು ನಿಗ್ರಹಿಸಲು ಭಾರತ ಸರಣಿ ಕ್ರಮಗಳನ್ನು ಕೈಗೊಂಡಿದ್ದು, ಈ ಪ್ರಯತ್ನದ ಫಲವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಗಣನೀಯವಾಗಿ ಇಳಿಕೆಯಾಗಿವೆ ಎಂದು ಅಮಿತ್ ಶಾ ತಿಳಿಸಿದರು. ದೇಶದ ಪ್ರಥಮ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಅನ್ನು ಆಂಧ್ರಪ್ರದೇಶ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಇಂದು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. 83 ಕೆಜಿ ತೂಕದ 3 ಉಪಗ್ರಹಗಳನ್ನು ಹೊತ್ತ ರಾಕೆಟ್ ನಿಗದಿತ ಸಮಯದಂತೆ ಇಂದು ಬೆಳಗ್ಗೆ 11:30ಕ್ಕೆ ನಭಕ್ಕೆ ಹಾರಿದ್ದು 89.5 ಕಿಲೋಮೀಟರ್ ಎತ್ತರದ ಕಕ್ಷೆಯನ್ನು ಯಶಸ್ವಿಯಾಗಿ ತಲುಪಿತು. ಬಳಿಕ 115 ಕಿಲೋಮೀಟರ್ ಹಾರಿದ ನಂತರ ರಾಕೆಟ್ ಸುರಕ್ಷಿತವಾಗಿ ಬಂಗಾಳ ಕೊಲ್ಲಿಗೆ ಉರುಳಿತು. ಆ ಮೂಲಕ ಉಡಾವಣೆ ಕಾರ್ಯ ಪೂರ್ಣಗೊಂಡಿತು ಎಂದು ಬಾಹ್ಯಾಕಾಶ ತಂತ್ರಜ್ಞಾನ ಖಾಸಗಿ ಸಂಸ್ಥೆ ಸ್ಕೈರೂಟ್ ತಿಳಿಸಿದೆ. ಉಡಾವಣೆ ನಂತರ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಇಂದಿನ ಉಡಾವಣೆ ಹೊಸ ಅಧ್ಯಾಯವಾಗಿದ್ದು ದೇಶೀಯ ಬಾಹ್ಯಾಕಾಶ ವಾತಾವರಣ ನಿರ್ಮಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಾಹ್ಯಾಕಾಶ ವಲಯದಲ್ಲಿ ಹೊಸ ಯೋಜನೆಗಳಿಗೆ ಉತ್ತೇಜನ ನೀಡುತ್ತಿದ್ದು, ಈ ವಲಯದಲ್ಲಿ ಜಗತ್ತಿನಲ್ಲೇ ಭಾರತ ಮುಂಚೂಣಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ರಾಕೆಟ್ ಯಶಸ್ವಿ ಉಡಾವಣೆಗಾಗಿ ರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಗಣ್ಯರು ಇಸ್ರೋ ಮತ್ತು ಖಾಸಗಿ ಸಂಸ್ಥೆಗಳ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಯಶಸ್ವಿಯಾಗಿ ಇಸ್ರೋದಿಂದ ಉಡಾವಣೆಯಾಗಿರುವುದು ದೇಶದ ಪಾಲಿಗೆ ಹೆಮ್ಮೆಯ ಕ್ಷಣ. ಈ ರಾಕೆಟ್ ಭಾರತದ ವೈಜ್ಞಾನಿಕ ಸಾಮರ್ಥ್ಯ ಹಾಗೂ ಖಾಸಗಿ ಬಾಹ್ಯಾಕಾಶ ಉದ್ಯಮ ವಲಯದ ಶಕ್ತಿಯ ಸಂಕೇತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಖಾಸಗಿ ಸಂಸ್ಥೆ ನಿರ್ಮಿಸಿರುವ ರಾಕೆಟ್ ಯಶಸ್ವಿಯಾಗಿ ಕಕ್ಷೆ ಸೇರಿರುವುದು ಐತಿಹಾಸಿಕ ಕ್ಷಣವಾಗಿದೆ. ದೇಶದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಹಾದಿಯಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ದೇಶದ ಮಹಾನ್ ಬಾಹ್ಯಾಕಾಶ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿ ಹೆಸರಿನ ವಿಕ್ರಮ್ ಎಸ್ ರಾಕೆಟ್ ಯಶಸ್ವಿಯಾಗಿ ನಭಕ್ಕೆ ಹಾರಿದ ಮೊದಲ ಖಾಸಗಿ ರಾಕೆಟ್ ಆಗಿದೆ. ಇದು ಭಾರತೀಯ ಖಾಸಗಿ ಬಾಹ್ಯಾಕಾಶ ವಲಯದ ಸ್ವಾವಲಂಬನೆಯ ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ದೇಶದಲ್ಲಿ ನವೋದ್ಯಮಗಳ ಸ್ಥಾಪನೆಗೆ ಯುವಜನರು ಮುಂದಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉಡುಪಿಯ ಮಣಿಪಾಲ್ ಅಕಾಡೆಮಿಯಲ್ಲಿ ಇಂದು ನಡೆದ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, 2014 ಮೊದಲು ದೇಶದಲ್ಲಿ ಕೇವಲ 400-500 ನವೋದ್ಯಮಗಳಿದ್ದವು. ಇಂದು ಅವುಗಳ ಸಂಖ್ಯೆ 70,000 ದಾಟಿದೆ. ಇವುಗಳಲ್ಲಿ 100 ಹೆಚ್ಚು ಯೂನಿಕಾರ್ನ್ಗಳಾಗಿ ಪರಿವರ್ತನೆಯಾಗಿವೆ ಎಂದು ಹೇಳಿದರು. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ನವೋದ್ಯಮ, ಸಾಫ್ಟ್ವೇರ್ ರಫ್ತು ಸೇರಿದಂತೆ ವಿವಿಧ ವಲಯಗಳಲ್ಲಿ ಭಾರತ ಪ್ರಗತಿ ಸಾಧಿಸಿದ್ದು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ವಿಶ್ವವಿದ್ಯಾಲಯಗಳ ಕೊಡುಗೆ ಗಣನೀಯ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ ಯುವ ಪೀಳಿಗೆಯನ್ನು ಸಾಂಪ್ರದಾಯಿಕ ಮತ್ತು ಆಧುನಿಕ ಜ್ಞಾನದ ಮೂಲಕ ಜಾಗತಿಕ ನಾಯಕರನ್ನಾಗಿ ರೂಪಿಸುವ ಗುರುತರ ಉದ್ದೇಶ ಹೊಂದಿದೆ. ಮುಂದಿನ 5-6 ವರ್ಷಗಳ ಅವಧಿಯಲ್ಲಿ ಭಾರತ ಜಗತ್ತಿನ 3 ಅತಿದೊಡ್ಡ ಆರ್ಥಿಕತೆಯ ರಾಷ್ಟವಾಗಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಸಣ್ಣ ವರ್ತಕರು ಸುಲಭವಾಗಿ ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲವಾಗುವಂತೆ ಕೇಂದ್ರ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯ ಡಿಜಿಟಲ್ ವಾಣಿಜ್ಯೋದ್ಯಮಕ್ಕಾಗಿ ಮುಕ್ತ ಜಾಲ ಒಎನ್ಡಿಸಿ ಸೇವೆ ಆರಂಭಿಸಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನವೋದ್ಯಮ ಕುರಿತ ಕಾರ್ಯಾಗಾರದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಬಹುರಾಷ್ಟೀಯ ಕಂಪನಿಗಳು ಅಂತರ್ಜಲದ ಮೂಲಕ ಸೇವೆ ತಲುಪಿಸುತ್ತಿದ್ದು ಸಣ್ಣ ವರ್ತಕರು ಈ ಸೇವೆಯಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ತಮ್ಮ ಸಚಿವಾಲಯ ಒಎನ್ಡಿಸಿ ಆರಂಭಿಸಿದೆ ಎಂದು ಅವರು ಹೇಳಿದರು. ಈ ಸೇವೆಯಿಂದ 6 ಸಣ್ಣ ಮಾರಾಟಗಾರರು, ಖರೀದಿದಾರರು, ಸರಕು ಸಾಗಣೆದಾರರು ಹಾಗೂ ಪೇಮೆಂಟ್ ಪೋರ್ಟಲ್ಗಳಿಗೂ ಅನುಕೂಲವಾಗಿದೆ ಎಂದು ಕೇಂದ್ರ ಸಚಿವ ಗೋಯಲ್ ಹೇಳಿದರು. ಅಂತರ್ಜಾಲದಲ್ಲಿ ಹಣ್ಣು, ತರಕಾರಿ, ಆಹಾರ ಪದಾರ್ಥಗಳ ವರ್ತಕರು ನೋಂದಣಿ ಹೊಂದಿದ್ದು ಬರುವ ದಿನಗಳಲ್ಲಿ ಮನೆ ಬಳಕೆ ವಸ್ತುಗಳ ಮಾರಾಟಕ್ಕೂ ಅವಕಾಶ ಕಲ್ಪಿಸಲಾಗುವುದು ಎಂದು ಅವರು ಹೇಳಿದರು. ಭಾರತ ಇಂದು ವಿಶ್ವದಲ್ಲೇ ಅತಿ ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿದೆ. ಕೋವಿಡ್ ಪರಿಸ್ಥಿತಿ ನಂತರ ದೇಶದಲ್ಲಿ ಹಣದುಬ್ಬರ ಇಳಿಮುಖವಾಗಿದ್ದು ಜಾಗತಿಕ ಮಟ್ಟದಲ್ಲಿ 11 ಸ್ಥಾನದಲ್ಲಿದ್ದ ಭಾರತ ಇಂದು 5 ಪ್ರಬಲ ಆರ್ಥಿಕತೆಯ ರಾಷ್ಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ಹೇಳಿದರು. ಅಗ್ಗದ ಅಂತರ್ಜಾಲ ಸೇವೆಯಿಂದ ಜನಸಾಮಾನ್ಯರು ಹೆಚ್ಚು ಬ್ರಾಡ್ಬ್ಯಾಂಡ್ ಸೇವೆ ಪಡೆದಿದ್ದಾರೆ. ಕಳೆದ 1 600 ರೂಪಾಯಿ ಮೌಲ್ಯದ ಡಿಜಿಟಲ್ ಪಾವತಿ ದಾಖಲಾಗಿದೆ ಎಂದು ಅವರು ಹೇಳಿದರು. 2024 ದೇಶದಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ 10 ಹೆಚ್ಚು ಮಹಿಳೆಯರನ್ನು ತಲುಪುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸರಸ್ ಆಜೀವಕ ಮೇಳಕ್ಕೆ ಚಾಲನೆ ನೀಡಿದ ಅವರು, ಪ್ರಸ್ತುತ ಸ್ವಸಹಾಯ ಗುಂಪುಗಳ ಮೂಲ 8.7 ಮಹಿಳೆಯರನ್ನು ತಲುಪಲಾಗಿದೆ ಎಂದರು. 1 ಕಾಶಿ ತಮಿಳು ಸಂಗಮ್ ಸಮ್ಮೇಳನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಔಪಚಾರಿಕ ಚಾಲನೆ ನೀಡಲಿದ್ದಾರೆ. ಉತ್ತರ ಪ್ರದೇಶದ ಐತಿಹಾಸಿಕ ವಾರಾಣಸಿಯಲ್ಲಿ ಜರುಗುವ ಕಾಶಿ ಸಮ್ಮೇಳನದಲ್ಲಿ ಭಾಗವಹಿಸಲು ಪ್ರತಿನಿಧಿಗಳು ಆಗಮಿಸುತ್ತಿದ್ದು, ತಮಿಳುನಾಡಿನ ಪ್ರತಿನಿಧಿಗಳ ಪ್ರಥಮ ತಂಡ ಇಂದು ವಾರಾಣಸಿ ತಲುಪಲಿದೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ನಾಳೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, 1 ಅವಧಿಯಲ್ಲಿ ತಮಿಳುನಾಡಿನಿಂದ 12 ವಿವಿಧ ಪ್ರತಿನಿಧಿಗಳ ತಂಡ ಕಾಶಿಗೆ ಆಗಮಿಸಲಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಾಶಿಯಲ್ಲಿರುವ ಖ್ಯಾತ ತಮಿಳು ಕವಿ ಸುಬ್ರಹ್ಮಣ್ಯಂ ಭಾರತಿ ಕುಟುಂಬದ ಸದಸ್ಯರನ್ನು ಇಂದು ಭೇಟಿಯಾದರು. ಕಾಶಿಯ ಹನುಮಾನ್ ಘಾಟ್ ಪ್ರದೇಶದ ಗಂಗಾ ನದಿ ತಟದಲ್ಲಿ ಮಹಾಕವಿ ಸುಬ್ರಹ್ಮಣ್ಯಂ ಭಾರತಿ ಅವರ ಮನೆ ಇದ್ದು, ಅವರ ಸಂಬಂಧಿ 96 ವರ್ಷದ ಕೆವಿ ಕೃಷ್ಣನ್ ಅವರನ್ನು ಸಚಿವರು ಭೇಟಿಯಾಗಿ ಕುಶಲ ವಿಚಾರಿಸಿದರು. ನ್ಯೂಜಿಲೆಂಡ್ನ ವೆಲ್ಲಿಂಗ್ಟನ್ನಲ್ಲಿಂದು ನಿಗದಿಯಾಗಿದ್ದ ಭಾರತ ನ್ಯೂಜಿಲೆಂಡ್ ಪುರುಷರ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವನ್ನು ಮಳೆಯಿಂದಾಗಿ ರದ್ದುಪಡಿಸಲಾಯಿತು. ಧಾರಾಕಾರ ಮಳೆಯಿಂದಾಗಿ ಟಾಸ್ ಸಹ ಮಾಡದೆ ಪಂದ್ಯ ರದ್ದುಪಡಿಸಲಾಯಿತು. ಸರಣಿಯ 2 ಪಂದ್ಯ ಇದೇ 20 ಭಾನುವಾರ ಮೌಂಟ್ ಮಾಂಗನೂಯಿ ನಗರದ ಬೇ ಓವೆಲ್ನಲ್ಲಿ ನಿಗದಿಪಡಿಸಲಾಗಿದೆ. 3 ಪಂದ್ಯ ಇದೇ 22 ನೇಪಿಯರ್ನಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಯೋತ್ಪಾದನೆ ವಿರುದ್ಧ ಏಕರೂಪದ ಕ್ರಮ ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಪ್ರಥಮ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ಯಶಸ್ವಿ ಉಡಾವಣೆ. ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಅಭಿನಂದನೆ. ದೇಶದ ಅಭಿವೃದ್ಧಿಯಲ್ಲಿ ವಿಶ್ವವಿದ್ಯಾಲಯಗಳ ಕೊಡುಗೆ ಮಹತ್ವದ್ದು, ರಾಜನಾಥ್ ಸಿಂಗ್. ಒಎನ್ಡಿಸಿ ಸೇವೆಯಿಂದ 6 ಹೆಚ್ಚು ಸಣ್ಣ ವರ್ತಕರಿಗೆ ಅನುಕೂಲ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಾರಾಣಸಿಯಲ್ಲಿ ಕಾಶಿ ತಮಿಳು ಸಂಗಮ್ ಸಮ್ಮೇಳನಕ್ಕೆ ಪ್ರಧಾನಿ ಮೋದಿ ನಾಳೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ. ಬೆಂಗಳೂರಿನ ಅರಮನೆ ಆವರಣದಲ್ಲಿ ನಡೆಯುತ್ತಿರುವ ಬೆಂಗಳೂರು ಟೆಕ್ ಶೃಂಗಸಭೆಯ ಮೂರನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಪ್ರಾಯೋಜಕರು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಂಗಳೂರು ಟೆಕ್ ಸಮಿಟ್ 2022 ಮೂರು ದಿನಗಳ ಟೆಕ್ ಹಬ್ಬದ ಸಡಗರ ಸಂಭ್ರಮದ ಕೊನೆಯ ದಿನವಾದ ಇಂದು ಹಲವು ಕಾರ್ಯಕ್ರಮಗಳು ನಿರಂತರವಾಗಿ ಜರುಗಿದವು. ಸಭೆಗಳು, ಚರ್ಚೆ, ಗೋಷ್ಠಿಗಳು, ರಸಪ್ರಶ್ನೆ ಸ್ಪರ್ಧೆಗಳು, ಹಲವು ಸ್ಟಾರ್ಟ್ಅಪ್ ಕಂಪನಿಗಳ ಒಡಂಬಡಿಕೆಗೆ ಸಹಿ ಹಾಕುವ ಕಾರ್ಯಕ್ರಮಗಳು ಇಂದಿನ ಕೆಲವು ಪ್ರಮುಖ ಅಂಶಗಳು. ವಿಭಿನ್ನ ಪ್ರತಿಭೆಗಳನ್ನು ಗುರುತಿಸಿ ಮುನ್ನಡೆಸುವ ವೇದಿಕೆಯಾಗಿರುವ ಬೆಂಗಳೂರು ಟೆಕ್ ಸಮಿಟ್ನ ಇಂದಿನ ಬೆಳಗ್ಗಿನ ಅಧಿವೇಶನದಲ್ಲಿ ಮಣಿಪಾಲ್ ಗ್ಲೋಬಲ್ ಎಜುಕೇಷನ್ ಸರ್ವೀಸಸ್ನ ಅಧ್ಯಕ್ಷರಾಗಿರುವ ಡಾ ಮೋಹನ್ದಾಸ್ ಪೈ ಅವರು ಔದ್ಯೋಗಿಕ ಕ್ರಾಂತಿಯಿಂದ ಹಿಡಿದು ಇಂಟರ್ನೆಟ್ ತನಕ ತಂತ್ರಜ್ಞಾನ ಬೆಳೆದು ಬಂದ ರೀತಿ, ತಂತ್ರಜ್ಞಾನದ ವಿವಿಧ ಆಯಾಮಗಳ ಬಗ್ಗೆ ತಿಳಿಸಿದರು. ಜಾಗತಿಕ ಶಕ್ತಿ ಹೊಂದಲು ತಂತ್ರಜ್ಞಾನ ಅಗತ್ಯ, ತಂತ್ರಜ್ಞಾನವೇ ಜಾಗತಿಕ ರಾಜಕೀಯದ ಭವಿಷ್ಯ ಎಂದು ನುಡಿದರು. 250 years ago a very unique thing happened which changed the world. The industrial revolution started. Capital flowed to Europe. Europe became the dominant part of the global GDP. They built the great global supply chain to connect consumers to producers around the world, and the global market came, and that led to the rise of the middle class, the working class. That led to a rise of the merchants who created capital, and the old feudal order was destroyed. So the age of the machine led to all this and saw the new world. I'm talking all this to make you understand why we are living in an era of unprecedented change. Now 20 years ago a unique thing happened which is changing the world in a manner we need to understand, and that is the rise of the internet. The barriers for people to meet is gone. The world is very different. They go in and out of the metaverse seamlessly, and that is what the world is going to be in the next 5-6 years, and technology has made that. And this change is happening in a very big way. As you stay here, there are 5 big global trends that are changing the world. The first is an aging society. The second important thing is happening is technology. Technology is becoming the horizontal to connect people all around the world. And the next important thing that's going to happen is a geopolitics. Look at the world today. One seamless network all around the world. Where is the global power today? Global power is with technology. And we're going to have the geopolitical networks. We're going to have the Quad. And the Quad will look at technology. So technology is going to be the big thing in geopolitics. And the next big thing is global finance. And the next thing is going to be climate change. Climate change is big because everybody believes that we have spoiled the climate. Gandhiji said the world has enough for everybody's need, if not everybody's greed. All these are going to change the world. And these are the big trends. We need to understand them. In technology, India is well placed. The largest tech hiring in the world. The largest hiring of a tech educated workforce in the world. Largely engineers happen in India. And Bangalore is at the top of it. On top of that, we have the startup industry. ಸರಳ ಜೀವನಕ್ಕಾಗಿ ಹೊಸ ಆವಿಷ್ಕಾರಗಳು, ಹೊಸ ಆವಿಷ್ಕಾರಗಳನ್ನು ಹುಟ್ಟುಹಾಕಲು ಸಂಸ್ಥೆಗಳ ರಚನೆಯಾಗಬೇಕು ಹಾಗೂ ತಂತ್ರಜ್ಞಾನವು ಬೆಂಗಳೂರಿನಿಂದ ಆಚೆ ಪಸರಿಸಬೇಕು. ಇದರಿಂದ ತಂತ್ರಜ್ಞಾನ ಸಂಪನ್ಮೂಲಗಳ ಅಭಿವೃದ್ಧಿಯಾಗುವುದು ಎಂದರು. We have to make sure we improve the ease of life for everybody. But India is growing all over the place, and that is going to grow. The next thing we need is capital. We need more capital. We need all of you to invest much more money and fund innovation. We need the government of Karnataka to start a 1,000 crore fund every year to fund innovation and give the small checks to young people to create that innovations. We need to create institutions, and we need multiple institutions which are going to be the seeds where innovation is going to come, and they must talk to each other. We must create a collaborative network. It's all about technology. It's all about this excitement. And what does Karnataka and Bangalore have to do? Bangalore has to be the global leader of innovation. We must kick up R&D institutions. We must create networks. We need global conferences in deep technology every quarter. We have to focus on innovation, create global networks. And that is the future. And in Karnataka, we have to go to smaller cities beyond Bangalore. Why beyond Bangalore? Because Bangalore is becoming expensive, we can't afford. So we need Hubli Dharwad to grow, we need Belgaum to grow, we need Mysore to grow, we need the North to grow. And we have to have people there who do R&D, who work in IT, work in the BPO, etc., to create high quality jobs. That will create the technology resources here. Bangalore has to be the force multiplier for the whole world. Nantara nadeda karyakramadalli leading the decade through digital transformation emba vishayada kuritu charchisalayitu. Infosys samsthaya modernization practice na global head ಮತ್ತು ಉಪಾಧ್ಯಕ್ಷರಾದ ಗೌತಮ್ ಖನ್ನಾ ಅವರು ಕಂಪನಿಗಳಲ್ಲಿ ಆವಿಷ್ಕಾರಗಳ ವೃದ್ಧಿ ಹಾಗೂ ವ್ಯಾಪಾರ ವಹಿವಾಟುಗಳನ್ನು ಉತ್ತೇಜಿಸಲು ಕೈಗೊಳ್ಳುವ ಕ್ರಮಗಳನ್ನು ತಿಳಿಸಿದರು. ಇಟ್ ಈಸ್ ಬಜಿಂಗ್ ವಿತ್ ಎನರ್ಜಿ ಅಂಡ್ ಇಟ್ ಈಸ್ ಫಿನಾಮಿನಲ್ ಟು ಸೀ ದಿ ಏರಿಯಾಸ್ ದಟ್ ದಿ ಸ್ಟಾರ್ಟ್ಅಪ್ಸ್ ಆರ್ ಅಡ್ರೆಸಿಂಗ್. ದಿಸ್ ಇಸ್ ಅನ್ ಎಕ್ಸಲೆಂಟ್ ಈವೆಂಟ್. ಲುಕಿಂಗ್ ಅಟ್ ದಿ ಎಂಗೇಜ್ಮೆಂಟ್ ದಟ್ ಇಸ್ ದೇರ್ ಆನ್ ದಿ ಎಕ್ಸ್ಪೋ ಫ್ಲೋರ್, ಐ ಎಮ್ ಶೋರ್ ದಿ ಸ್ಟಾರ್ಟ್ಅಪ್ಸ್ ವಿಲ್ ಗೆಟ್ ಅ ಲಾಟ್ ಮೋರ್ ಎಂಗೇಜ್ಮೆಂಟ್. So when I say grassroots innovation, it means the rank and file of the